ವಾರ್ತೆ ಕೇಳಿಯೇ ಊಟ ಮಾಡುದಂದ್ರೆ 7:30 7:35 ವಾರ್ತೆ ಕೇಳಿ 7:45 ಊಟ ಮಾಡುದು ಅಂದ್ರೆ ರೆಗ್ಯುಲರ್ ಅಂದ್ರೆ ಅದು ಹಿಂದಿನಿಂದಲೂ ನಮ್ಮ ಅಪ್ಪ ಪರಂಪರೆಯಾಗಿ ಬಂದ ಇದು ರೇಡಿಯೋ ಕೇಳುವ ಇದು ಇಡೀ ಕುಟುಂಬವೇ ರೇಡಿಯೋ ಕೇಳುವಂತ ಹೌದೌದು ಹಾಗೆ ನಮಗೆ ಅದೊಂದು ಟಿವಿ ಉಂಟು ಆ ಟಿವಿ ಇಲ್ಲ ನೋಡ್ತೇವೆ ಅದೆಲ್ಲ ಉಂಟು ಬಟ್ ಇದೊಂದು ಹ್ಯಾಬಿಟ್ ಅದು ನಾನಾಗಿ ನನ್ನ ಇದೆಲ್ಲ ನಮ್ಮ ತಂಗಿ ಮಂಗಳೂರಲ್ಲಿ ಇರುದು ಅವರಿಗೆ ಅವರು ಸಹ ಇಬ್ರು ಸಹ ಕೇಳ್ತಾರೆ ಇಬ್ರು ಮಂಗಳೂರಲ್ಲಿ ಇರುವವರು ಅವರು ಸಹ ಬೆಳಗ್ಗೆ ಒಂದು ಕೇಳದೆ ರೇಡಿಯೋ ಇಲ್ಲ ಕೇಳದೆ ಯಾರಿಲ್ಲ ಅದೊಂದು ಹ್ಯಾಬಿಟ್ ಆಗಿದೆ ನಮ್ಮ ಸಂಸಾರದಲ್ಲಿ ಅಂತ ನಾನು ಹೇಳಿದ್ದೇನೆ. ಬಹಳ ಬಹಳ ಖುಷಿ ಆಯ್ತು ನಿಮ್ಮ ಮಾತನ್ನ ಕೇಳಿ. ಇಡೀ ಕುಟುಂಬವೇ ಪರಂಪರಾಗತವಾಗಿ ರೇಡಿಯೋವನ್ನ ಕೇಳಿಕೊಂಡು ಬಂದಿದ್ದೀರಿ, ರೇಡಿಯೋದ ಜೊತೆ ಜೊತೆಗೆ ನೀವು ಕೂಡ ಬೆಳೆದಿದ್ದೀರಿ, ರೇಡಿಯೋದಿಂದ ಉಪಯೋಗವನ್ನ ಪಡ್ಕೊಂಡಿದ್ದೀರಿ. ಸರಿ, ಈಗ ಬೇರೆ ಬೇರೆ ಮಿಶ್ರ ಬೆಳೆಯನ್ನ ನೀವು ಬೆಳೀತಾ ಇದ್ರಿ, ಇದರ ಬಗ್ಗೆ ಹೇಳಿ ಯಾವ ಯಾವ ಬೆಳೆಗಳಿವೆ, ಮಿಶ್ರ ಬೆಳೆಯ ಒಂದು ಪ್ರಾಮುಖ್ಯತೆ ಏನು? ಅಡಿಕೆ ತೆಂಗು ಮತ್ತು ನಾವು ಅಡಿಕೆ ಅಂದ್ರೆ ಒಂದು ಸಪರೇಟ್ ಆಗಿ 3 ಎಕರೆ ಹಾಕಿದ್ದೇವೆ, ತೆಂಗು ಸಪರೇಟ್ ಆಗಿ 3 ಎಕರೆ ಹಾಕಿದ್ದೇವೆ. ಹಾಗೆ ಅಡಿಕೆಯಲ್ಲಿ ನಾವು ಕೊಕ್ಕ ಮತ್ತು ಪೆಪ್ಪರ್ ಹಾಕಿದ್ದೇವೆ. ತೆಂಗಲ್ಲಿ ಕೊಕ್ಕ ಪೆಪ್ಪರ್ ಮತ್ತೆ ಸ್ವಲ್ಪ ಗೇರು ಸಸಿ ಹಾಕಿದ್ದಾರೆ, ಬಟ್ ಗೇರು ಸಸಿ ಹಾಕಬಾರದು, ಬಟ್ ಹಾಕಿದ್ದೇವೆ. ಅದು ಅದೊಂದು ಫಲ ಕೊಡ್ಲಿಕ್ಕೆ ಈಗ ಹಾಕಿದ್ರೆ ಯೂಶ್ವಲಿ 3 ವರ್ಷ ನಂತರ ಕೊಡುದು, ನಮಗೆ ಒಂದು 5-6 ವರ್ಷ ನಂತರ ಕೊಡ್ಬೋದು ಅಂತ ಕಾಣ್ತದೆ. ಈ ವರ್ಷ ಬಿಟ್ಟಿದೆ, ನೆರಳು ಜಾಸ್ತಿ ಆಗ್ತದೆ, ಬಿಟ್ಟಿದೆ. ಬಟ್ ಅದು ಕೊಡಬಾರ್ದು, ಬಟ್ ನಾವು ಮಾಡಿದ್ದೇವೆ, ನೋಡು ಹೇಗಾಗ್ತದೆ ಅಂತೇಳಿ. ಅಂದ್ರೆ ನಮಗೆ ಈ ನೀರು ಕೊಡ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ ತೆಂಗಿನ ಮರಕ್ಕೆ. ಮೇ ಅಂದ್ರೆ ಸ್ವಲ್ಪ ಅಪ್ಪರ್ ಇರುದು, ಮಾರ್ಚ್ ನಂತರ ನಮಗೆ ನೀರು ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಅದನ್ನು ಮಾಡಿದ್ದು, ಒಂದು ಪ್ರಯೋಗ ಮಾಡಿದ್ದು ನಮ್ಮ ಒಬ್ಬರ ಇದು ಕೇಳಿ. ಬಟ್ ಮಾಡಬಾರ್ದಿತ್ತು, ಮಾಡಿದ್ದೇವೆ. ಆದ್ರೆ ಸಹ ನಾವು ಈಗ ಏನಂದ್ರೆ ತೆಂಗಿನ ಮರಕ್ಕೆ ಪ್ರತ್ಯೇಕವಾಗಿ ಡ್ರಿಪ್ ಸಿಸ್ಟಮ್ ಮಾಡಿಕೊಂಡಿದ್ದೇವೆ ಹೊಸ ಇದು. ಆ ಡ್ರಿಪ್ ಮಾಡಿ ಡ್ರಿಪ್ ಅಲ್ಲಿ ನೀರು ಕೊಡದ ಕಾರಣ ನಮ್ಮ ನೀರಿನ ಖರ್ಚು ನಮಗೆ ಒಂದು 50% ಕಮ್ಮಿ ಆಗಿದೆ. ಸೊ ಆದ ಕಾರಣ ನಾವು ಈಗ ಅದನ್ನು ಅಳವಡಿಸಿಕೊಂಡಿದ್ದೇವೆ. ಇನ್ನು ತೆಂಗಿನ ಮರದಲ್ಲಿ ಒಳ್ಳೆ ಫಸಲು, ನನ್ನ ಈಗಿನ ಅಂದಾಜು 1 ವರ್ಷಕ್ಕೆ ಸಾಧಾರಣ 1,500 ಒಂದು ಮರದಿಂದ ತೆಗಿಬೇಕು ಅಂತ ಐಡಿಯಾ ನಮಗೆ. ಒಂದು ಮರದಿಂದ 1,500 ರೂಪಾಯಿ ರೂಪಾಯಿ ಅದು ಮಂಗಗಳಿದ್ದ ಕಾರಣ. ಇಲ್ಲದಿದ್ರೆ ಒಂದು 800-900 ತೆಗಿಬಹುದು ಕೆಲವು ಮರಗಳು. ಅಂದ್ರೆ ಹಿಂದಿನ ತಳಿಯಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ. ಅಪ್ಪ ಹೊಸ ಅಂದ್ರೆ ಹೊಸ ತಳಿ ಈ DNT ಅಂತದೆಲ್ಲ ನಟ್ಟಿದ್ದಾರೆ, ಅದರಲ್ಲಿ ನಮಗೆ ತೆಗಿಲಿಕ್ಕೆ ಆಗ್ತದೆ. ಸಾಧಾರಣ 800-1,000 ಕಾಯಿ ಅಡಿಕೆ ತೆಂಗಿನಕಾಯಿ ಸಿಗ್ತದೆ ಅದರಲ್ಲಿ. ಹಳೆ ಮರದಲ್ಲಿ ನಿಮ್ಮ KG ಜಾಸ್ತಿ, ತೆಂಗಿನ ಮರದ ಕ್ವಾಲಿಟಿ ಜಾಸ್ತಿ, ಅದಕ್ಕೆ ನುಸಿ ರೋಗದ ಅಟ್ಯಾಕ್ ಎಲ್ಲ ಇಲ್ಲಿ ಆಗ್ಲಿಲ್ಲ ಅದಕ್ಕೆ. ಇದಕ್ಕೆ ನುಸಿ ರೋಗ ಆದ ಕಾರಣ ತೆಂಗಿನಕಾಯಿ ಸಣ್ಣದು, ಬಟ್ ತೆಂಗಿನಕಾಯಿ ತುಂಬಾ ಹಿಡಿತದೆ. ಸೊ ಅದಕ್ಕೆ ನಾವು ರೆಗ್ಯುಲರ್ ಆಗಿ ಒಂದು ನಾವು ಅಪ್ಪನಿಂದ ನಾನು ಸಹ ಅದಕ್ಕೆ ರೆಗ್ಯುಲರ್ ಆಗಿ ಸೊಪ್ಪು ಹಾಕ್ತೇವೆ, ಮತ್ತೆ ಉಳಿದದ್ದು ಈ ರಾಸಾಯನಿಕ ಗೊಬ್ಬರ ಕೊಡ್ತೇನೆ. ಬಟ್ ಕೊಡುವಾಗ ನಾವು ಹೇಗೆ ಮಾಡ್ತೇವೆ ಅಂದ್ರೆ ಒಮ್ಮೆಲೆ ಕೊಡುದಿಲ್ಲ, ಒಂದು 3-4 ತಿಂಗಳು ನಾನು ಕೊಡ್ತೇನೆ. ಅಂದ್ರೆ 1 kg, 3/4 kg ಹಾಗೆ, ಅಂದ್ರೆ 4 kg ಹತ್ರ ಕೊಡ್ತೇನೆ. ಕೊಟ್ಟು ಅಂದ್ರೆ ಒಮ್ಮೆಲೆ ಕೊಟ್ರೆ ಅದಕ್ಕೆ ತಿನ್ಲಿಕ್ಕೆ ಸಹ ಕಷ್ಟ ಅಂತ ನಮ್ಮ ಹಾಗೆ ನಾನು ಹಾಗೆ ಕೊಡುದು. ವೇಸ್ಟೇಜ್ ಜಾಸ್ತಿ ಆಗ್ತದೆ. ಈಗ ಇತ್ತೀಚೆಗೆ ಒಂದು ವಾಟರ್ ಸೊಲ್ಯೂಬಲ್ ಅಂದ್ರೆ ನೀರಲ್ಲಿ ಕರಗಿಸುವ ಗೊಬ್ಬರಗಳು ಬಂದಿದೆ. ಸೊ ಈಗ ಇತ್ತೀಚೆಗೆ ಈ ಜನವರಿ ನಂತರ ಅದನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ನೋಡು ರಿಸಲ್ಟ್ ಹೇಗೆ ಬರ್ತದೆ ನೋಡ್ಬೇಕು ಇನ್ನು. ಈಗ ರಾಸಾಯನಿಕ ಗೊಬ್ಬರವನ್ನು ಕೊಡುವಂತ ಸಂದರ್ಭದಲ್ಲಿ ಈಗ NPK ಅಂತ ರೆಡಿಮೇಡ್ ಆಗಿ ಸಿಗ್ತದೆ, ಸುಫಾಲ ಅಥವಾ ಬೇರೆ ಬೇರೆ ಬ್ರ್ಯಾಂಡ್ ನಲ್ಲಿ ಸಿಗ್ತದೆ, ಅದರ ಬದಲಿಗೆ ಯೂರಿಯಾ ಪೊಟ್ಯಾಶು ರಾಕ್ ಫಾಸ್ಫೇಟ್ ಅಂತ ಮಿಶ್ರ ಮಾಡಿ ಕೊಟ್ಟರೆ ಒಳ್ಳೇದೋ ಹೇಗಿದು ಅದು? ಅಂದ್ರೆ ಈಗ ನಾವು ಅನುಭವದಲ್ಲಿ ಕೇಳುದಿದ್ರೆ, ನಾವು ಅಂದ್ರೆ ಕೆಲವರಲ್ಲಿ ಕೇಳಿಯೇ ನಾನು, ಅಂದ್ರೆ ನಾನು ಸ್ವತಃ ಕೃಷಿ ಮಾಡಿ ಅನುಭವ ಇಲ್ಲ, ಬಟ್ ಅನುಭವದ್ರೆ 1-2 ವರ್ಷ ನೀವು ಮಿಕ್ಸ್ ಆಗಿ ಕೊಟ್ರೆ ನೆಕ್ಸ್ಟ್ ವರ್ಷ ನೀವು ಬೇರೆ ಬೇರೆ ಆಗಿ ಕೊಡ್ಬೇಕು ಅಂತ ಅವ್ರು ಹೇಳ್ತಾರೆ. ಅದು ಆದ ಕಾರಣ ನಾವು ಈಗ 2 ವರ್ಷ ನಾನು ಮಿಶ್ರ ಕೊಟ್ಟಿದ್ದೇನೆ. ಈ ವರ್ಷ ನಾನು ಮಿಶ್ರ ಕೊಡುದಿಲ್ಲ, ಅಂದ್ರೆ ಬೇರೆ ಬೇರೆ ಆಗಿ ಕೊಡುದು, ಯೂರಿಯಾ ಬೇರೆ, ಪೊಟ್ಯಾಶ್ ಬೇರೆ, ರಾಕ್ ಬೇರೆ ಆಗಿಯೇ ಕೊಡಬೇಕು ಅಂತ ಹೇಳಿದೆ. ಅದು ಮಿಕ್ಸ್ ಮಾಡಿ ಕೊಡುದು ಒಟ್ಟಿಗೆ, ಅದು ಕೊಟ್ರೆ ಒಳ್ಳೇದು ಅಂತ ಅವ್ರು ಹೇಳ್ತಾರೆ. ಅವರ ಅಭಿಪ್ರಾಯ ಹಾಗೆ, 1-2 ವರ್ಷ ನೀವು ಕಂಟಿನ್ಯೂಸ್ ಕೊಟ್ರೆ ಮತ್ತೆ 1 ವರ್ಷ ಕೊಡಬೇಡಿ ಅಂತ ಹೇಳ್ತಾರೆ. ಅದು ಈ ಆಕ್ಚುಲಿ ಇಫ್ಕೋ ಅಂತದೆಲ್ಲ ಅದು ತೆಗೆದುಕೊಳ್ಳುವ ಇದು ರೀತಿ ಕಡಿಮೆ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಸೊ ಹಾಗೆ ನಾನು ಬೇರೆ ಮಾಡಿ ಕೊಡ್ತೇನೆ. ಮತ್ತೆ ವರ್ಷಕ್ಕೆ ಒಂದೇ ಸಾರಿ ನೀವು ರಸಗೊಬ್ಬರವನ್ನು ಕೊಡುವ ಬದಲು 2 ಅಥವಾ 3 ಕಂತುಗಳಲ್ಲಿ ಕೊಟ್ಟರೆ ಒಳ್ಳೇದು. ಹೌದು ಹೌದು, 3 ಕಂತು. ಮತ್ತೆ ಅಂದ್ರೆ 1 ಕಂತು ಪೊಟ್ಯಾಶ್ ಕೊಡ್ತೇನೆ ಸಪರೇಟ್ ಆಗಿ, ಅದು ಯೂಶ್ವಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ. ಮತ್ತೆ ಈಗ ನೀರು ಬಿಡುವಾಗ ಈಗ ನಾವು ಜನವರಿ ನಂತರ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಒಂದು ಸ್ವಲ್ಪ ಪೊಟ್ಯಾಶ್ ಕೊಟ್ಟಿದ್ದೇನೆ ಹಾಗೆ. ಮತ್ತೆ ವಾಟರ್ ಸೊಲ್ಯೂಬಲ್ ಅಂದ್ರೆ ನೀರಲ್ಲಿ ಕರಗಿಸುವ ಗೊಬ್ಬರಗಳು ಬರ್ತದೆ, ಅದು ಕೊಟ್ರೆ ಈಗ ಒಳ್ಳೇದು ಅಂತ ಹೇಳ್ತಾರೆ. ಏನಿದ್ರೆ ಅನುಕೂಲತೆ ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ ಅಂದ್ರೆ? ಫರ್ಟಿಲೈಸರ್ ಅಂದ್ರೆ ಅದು ಈಗ ನಿಮ್ಗೆ ಒಂದು ನಾವು ತೆಗೆದುಕೊಳ್ಳುವುದು ಬೇಗ ತೆಗೆದುಕೊಳ್ಳುತ್ತದೆ. ಆಕ್ಚುಲ್ ಆಗಿ ನಾವು ಹಾಕುವ ಖರ್ಚುಗಳು ಈಗ ನಾವು ಅದು ಗೊಬ್ಬರ ಈ ಬೀಡ ಬಿಡಿಸಿ ಹಾಕುವಂತ ಕ್ರಮ ಇಲ್ಲ. ಖಾಲಿ ಒಂದು ಡ್ರಮ್ ಎಲ್ಲ ಹಾಕಿ ನೀರು ಹಾಕಿಕೊಂಡು ಹೋದ್ರೆ ಈಗ ಇದರಲ್ಲಿ ವೇಸ್ಟೇಜ್ ಜಾಸ್ತಿ. ನಾವು ಈ ಗೊಬ್ಬರಗಳಲ್ಲಿ ಇದರಲ್ಲಿ ವೇಸ್ಟೇಜ್ ಕಮ್ಮಿ, ಬೇಗ ಗಿಡ ತೆಗೆದುಕೊಳ್ತದೆ ಅಂತ ಹೇಳ್ತಾರೆ. ಸೊ ಈಗ ನೀರಿನಲ್ಲಿ ಕರಗುವಂತ ಈ ದ್ರವ ರೂಪದ ಗೊಬ್ಬರ ಇದೆಯಲ್ಲ, ಇದು ಕಾಸ್ಟ್ಲಿ ಅಂತ ಹೇಳ್ತಾರಲ್ಲ? ಕಾಸ್ಟ್ಲಿ ಹೌದು, ಬಟ್ ನಮಗೆ ಅದರ ಉಪಯೋಗ ಜಾಸ್ತಿ ಅಂತ ನಾನು ಹೇಳ್ತೇನೆ. ನಾನು ಈಗ ನಾವು ಅದನ್ನು ಸ್ಪ್ರೇ ಮಾಡ್ಬೋದು, ಸ್ಪ್ರೇ ಮಾಡಿ ಗಿಡಕ್ಕೆ ಸ್ಪ್ರೇ ಸಹ ಮಾಡ್ಬೋದು, ಮಾಡಿದ್ರೆ ಕಿಚಿರು ಗಿಡಗಳಿಗೆ, ಅಡಿಕೆ ಗಿಡ ತೆಂಗಿನ ಮರಕ್ಕೆ ಕೆಳಗೆ ಕೊಡ್ಬೋದು, ಅಡಿಕೆ ಗಿಡಗಳಿಗೆಲ್ಲ ಸ್ಪ್ರೇ ಮಾಡ್ಬೋದು. ಕೆಲವು ಸ್ಪ್ರೇ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಕೆಲವು ಮಾತ್ರ ಯಾವಾಗಲಲ್ಲ, ಒಮ್ಮೆ ಸ್ಪ್ರೇ ಮಾಡ್ಬೋದು. ಈಗ ಡ್ರಿಪ್ಪಿನ ಮೂಲಕವೂ ಕೂಡ ಈ ದ್ರವ ರೂಪದ ಗೊಬ್ಬರವನ್ನು ಕೊಡ್ಲಿಕ್ಕೆ ಅವಕಾಶ ಇದೆ, ನೀವು ಮಾಡ್ತೀರಾ? ನಾನು ಡ್ರಿಪ್ನ ಮೂಲಕ ಕೊಡ್ತೇನೆ, ಬಟ್ ಅದು ನೀರು ಫ್ಲಕ್ಚುಯೇಷನ್ ಅಂದ್ರೆ ನೀರು ನಮ್ದು ಎತ್ತರ ತಗ್ಗು ಸ್ವಲ್ಪ ಜಾಸ್ತಿ ಇದ್ದ ಕಾರಣ ಜಾಸ್ತಿ ಹೋಗ್ತದೆ ಕಮ್ಮಿ ಹೋಗ್ತದೆ. ಸೊ ಅದನ್ನು ಬೆಟರ್ ಈಗ ಒಬ್ರು ಇಲ್ಲಿ ನಾನು ನಿಮ್ಮ ಆಕಾಶವಾಣಿಯಲ್ಲಿ ಕೇಳುವಾಗ ಅವರು ಇದರಲ್ಲಿ ಹಾಕ್ಲಿಕ್ಕೆ ಹೇಳಿದ್ರು. ಸೊ ನಾನು ಈಗ ಏನಂದ್ರೆ ಡ್ರಮ್ ಅಲ್ಲಿ ಹಾಕಿ ಅದನ್ನು ಹಾಕಿದ್ ಒಳ್ಳೆ ಉತ್ತಮ, ಗುಡಕ್ಕಾಗೋದು ಉತ್ತಮ ಅಂತ ಹೇಳಿ ನಾನು ಆ ರೀತಿಯಲ್ಲಿ ಮಾಡಿಕೊಂಡಿದ್ದೇನೆ. ಈಗ ತೆಂಗಿನ ಮರದಲ್ಲಿ ಮಿಡಿ ಉದುರುವಂತ ಒಂದು ಸಮಸ್ಯೆ ಇದೆ, ಎಳೆಯ ಕಾಯಿಗಳು ಉದುರುವಂತದ್ದು, ಇದಕ್ಕೆ ಪೊಟ್ಯಾಶ್ ಅಂಶ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ, ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಹಾ, ನಾವು ಅದು ಕೊಡ್ತೇವೆ, ಅದೇ ಅದರ ನಂತರವೇ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಆಕಾಶವಾಣಿಯಿಂದ ಕೇಳಿಯೇ ನಾನು ಅದನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಪೊಟ್ಯಾಶ್ ಅಂಶ. ಸೊ ಅದರ ನಂತರ ಸ್ವಲ್ಪ ಕಮ್ಮಿ ಅಂತ ಕಾಣ್ತದೆ. ಮತ್ತೆ ಮಿಡಿಯುಗಲಿಕ್ಕೆ ಅದೇ ನೀವು ಕೇಳಿದ ಕಾರಣವೇ, ಅದೇ ಒಂದು ಕಾರಣ ಅಂತ ಕಾಣ್ತದೆ. ನಾನು ಅದರ ನಂತರ ಈಗ 2 ವರ್ಷಕ್ಕೆ ಒಂದು ನಾಲ್ಕು ಗಿಡಗಳಿತ್ತು, ಅದರಲ್ಲಿ ಮಿಡಿ ತೆಂಗಿನಕಾಯಿ ಆಗ್ತೇನೆ ಇರಲಿಲ್ಲ. ರೆಗ್ಯುಲರ್ ಆಗಿ ಈಗ ಗೊಬ್ಬರ ಅದು ಕೊಡುವ ಕಾರಣ ತೆಂಗಿನಕಾಯಿ ಜಾಸ್ತಿ ಆಗಿದೆ, ಒಂದು 10-20 ಆಗುದು, ಈಗ ಒಂದು 100 ಎತ್ತಿದೆ ಅದು. ಸೊ ರೆಗ್ಯುಲರ್ ಆಗಿ ನಾನು ಅದನ್ನು ಮಾಡ್ತೇನೆ, ಬಟ್ ಅದರ ಒಟ್ಟಿಗೆ ನಾನು ಸಪ್ಪು ಸಹ ಕೊಡ್ಲಿಕ್ಕೆ, ಅದು ಸಾವಯವ ಬೇಕು ಅಂತ ಹೇಳಿ ಸಪ್ಪು ಕೊಡ್ತೇನೆ, ಸ್ವಲ್ಪ ಸ್ವಲ್ಪ ಸಾವಯವ ಗೊಬ್ಬರ ಸಹ ಕೊಡ್ತೇನೆ, ಒಂದು 2 ಬಟ್ಟಿ ಗೊಬ್ಬರ ಕೊಡ್ತೇನೆ, ಹಟ್ಟಿ ಗೊಬ್ಬರ ಮತ್ತೆ ಒಂದು 2 ಕೆಜಿ ಬೇವಿನ ಹಿಂಡಿ ಹಾಕ್ತೇನೆ. ಈ ಬೇವಿನ ಹಿಂಡಿಯ ಒಂದು ಉಪಯೋಗ ಏನು? ಬೇವಿನ ಹಿಂಡಿ ಅಂದ್ರೆ ನಮ್ಮ ಈ ಆಕ್ಚುಲ್ ಆಗಿ ಈ ಒಳಗೆ ಅಂದ್ರೆ ಬೇರು ಕುಳಿಯುದು ಮತ್ತೆ ಬೇರೆ ಫಂಗಸ್ ಎಲ್ಲ ಬೇರಿಗೆ ಅಟ್ಯಾಕ್ ಆಗುದು ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೇಕಾಗಿ ನಾನು ಗಿಡ ನಡುವಾಗ, ಈಗ ಹೊಸ ಗಿಡ ನಡುವಾಗ ಸಹ ಅದನ್ನು ಹಾಕಿಯೇ ನಡುದು, ಮತ್ತೆ ಅದು ಬೇರಿನ ಬೇರೆ ಯಾವುದೇ ಬೇರಿಗೆ ತೊಂದರೆ ಆಗದಾಗೆ ಇದು ಮಾಡ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಅಭಿಪ್ರಾಯ ಅಂತಂದ್ರೆ ಬುಡ ಬಿಡಿಸಿಯೇ ಗೊಬ್ಬರ ಕೊಡಬೇಕು ಅಂತ ಹೇಳಿ, ಬಹುಶಃ ಆ ಹಳೆಯ ಬೇರುಗಳನ್ನ ಸ್ವಲ್ಪ ಕತ್ತರಿಸಿದ್ರೆ ಒಳ್ಳೇದು ಅಂತ ಹೇಳುವಂತದ್ದು ಒಂದು ಅಭಿಪ್ರಾಯ. ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡುವುದಿದ್ರೆ ಬುಡವನ್ನು ಮುಟ್ಲಿಕ್ಕೆ ಹೋಗಬೇಡಿ, ಎಲ್ಲ ಸಾವಯವ ಗೊಬ್ಬರವನ್ನು ಬುಡಕ್ಕೆ ಹಾಕ್ತಾ ಹೋಗಿ ಅಂತ ಹೇಳಿ, ನಿಮ್ಮ ಅನುಭವ ಏನ್ ಹೇಳ್ತದೆ? ನಾನು ಆಕ್ಚುಲ್ ಆಗಿ ಒಂದು 3 ಹಿಂದೆ ಬಿಡ ಬಿಡಿಸಿಯೇ ಕೊಡ್ತಾ ಇದ್ದೆ. ಅದು ಗೊಬ್ಬರ ಕೊಟ್ಟು ಬಿಡಿಸುವಾಗ ತುಂಬಾ ಆಳುಗಳು ಮತ್ತೆ ಅದೆಲ್ಲ ಖರ್ಚಾಗ್ತದೆ. ಸೊ ನಾನು ಈಗೇನಂದ್ರೆ ಗೊಬ್ಬರವನ್ನು ಕೊಡುವಾಗ ಒಂದು ಕಂತು ಮಾತ್ರ ತೆಂಗಿನ ಮರಕ್ಕೆ ಮಾತ್ರ ಸ್ವಲ್ಪ ಬಿಡಿಸಿ ಕೊಡ್ತೇನೆ, ಅಡಿಕೆ ಮರಕ್ಕೆಲ್ಲ ಹೀಗೆ ಹಾಕ್ತಾ ಇದ್ದೇನೆ. ತೆಂಗಿನ ಮರಕ್ಕೆ ರಾಸಾಯನಿಕ ಗೊಬ್ಬರ ಕೊಡುವಾಗ ಸ್ವಲ್ಪ ಬಿಡಿಸಿ ಕೊಡ್ತೇನೆ ಅಷ್ಟೇ, ಮೇಲ್ಪದರ ಮಾತ್ರ ಸ್ವಲ್ಪ ಬಿಡಿಸಿ ಕೊಡಬೇಕು. ಈಗ ನಮ್ಮಲ್ಲಿ ಒಂದು ತೆಂಗಿನ ಇದು ಪ್ರಾತ್ಯಕ್ಷ ಎಲ್ಲ ಆಗಿತ್ತು, ಸೊ ಅವರು ಹೇಳುದು ಸ್ವಲ್ಪ ಒಂದು ಬಿಟ್ಟು ಬಿಡಿಸಿ ಕೊಡೋದೇ ಒಳ್ಳೇದು, ಯಾಕಂದ್ರೆ ವೇಸ್ಟೇಜ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ನಾವು ತೆಂಗಿನ ಮರಕ್ಕೆ ಜಾಸ್ತಿ ಗೊಬ್ಬರ ಹಾಕ್ತೇವಲ್ಲ, ಈಗ ಅಡಿಕೆ ಮರಕ್ಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಹೋಗುದು, ಅದು ನೀರು ಬಿಡುವಾಗ ಅದು ಅಲ್ಲೇ ಕರಗ್ತದೆ ಪೊಟ್ಯಾಶ್ ಅದೆಲ್ಲ. ಇದಾದ್ರೆ ನಾವು ಜಾಸ್ತಿ ಕೊಟ್ಟ ಕಾರಣ ಅದು ವೇಸ್ಟೇಜ್ ಜಾಸ್ತಿ ಆಗ್ತದೆ, ಅದನ್ನ ನೀವು ಟ್ರೆಂಚ್ ಮಾಡಿಯೇ ಕೊಡಿ ಅಂತ ಹೇಳ್ತಾರೆ. ಸೊ ಅದು ತೆಂಗಿನ ಮರಕ್ಕೆ ಟ್ರೆಂಚ್ ಮಾಡಿ ಕೊಡುದು ಅಂದ್ರೆ ಈಗ ಆ ತೆಂಗಿನ ಮರದ ಬುಡದ 1 ಮೀಟರ್ ಸುತ್ತಲೂ ಒಂದು ಟ್ರೆಂಚ್ ಮಾಡ್ತೀವಿ, ಟ್ರೆಂಚ್ ಮಾಡಿ ಒಂದು ಅದು ಟ್ರೆಂಚ್ ಒಂದು ಇದು ಕೊಟ್ಟಿನಷ್ಟು ತೆಗೆದು ಮುಚ್ಚಿದ್ದು ಅಷ್ಟೇ, ಬೇರೆ ಏನು ಜಾಸ್ತಿ ಏನು ಮಾಡ್ಬೇಕು ಅಂತ ಏನಿಲ್ಲ ಅದಕ್ಕೆ. ಈಗ ಕಾಳು ಮೆಣಸಿನ ಕೃಷಿಯ ಬಗ್ಗೆ ಹೇಳಿ, ಅಡಿಕೆ ಮರದಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಬೆಳೆಯುವಂತಹದ್ದು ಮತ್ತು ಈ ತೆಂಗಿನ ಮರದಲ್ಲಿ ಬೆಳೆಯುವಂತಹದ್ದು ಏನು ವ್ಯತ್ಯಾಸ ಇದೆ? ಅಡಿಕೆ ಮರಲ್ಲಾದ್ರೆ ನಾವು ರೆಗ್ಯುಲರ್ ಆಗಿ ಅದಕ್ಕೆ ನೋಡಿದ ಕಾರಣ ಜಾಸ್ತಿ ಫಲ ಕೊಡ್ತದೆ. ತೆಂಗಿನ ಮರದಲ್ಲಿ ಆಕ್ಚುಯಲ್ ಆಗಿ ಕಾಯಿಗಳ ಗಾತ್ರ ಮತ್ತು ಕಾಯಿಗಳ ತೂಕ ಜಾಸ್ತಿ, ಯಾಕಂದ್ರೆ ಅದು ನೆರಳು ಕಡಿಮೆ, 50% ನೆರಳಲ್ಲ. ಸೊ ತೆಂಗಿನ ಮರದಲ್ಲಿ ಒಳ್ಳೇದು, ಆದ್ರೆ ತುಂಬಾ ಹಿಡಿತದೆ, ಒಂದು ಮರದಲ್ಲಿ 20 kg ಎಲ್ಲ ಹಿಡಿತದೆ, ಅಷ್ಟು ಆಗ್ತದೆ. ಅಡಿಕೆ ಮರದಲ್ಲಿ ರೆಗ್ಯುಲರ್ ಇದ್ದ ಕಾರಣ, ರೆಗ್ಯುಲರ್ ನೀರು ಅದೆಲ್ಲ ಕೊಡದ ಕಾರಣ ಸ್ವಲ್ಪ ಜಾಸ್ತಿ ಬದುಕುವ ಚಾನ್ಸ್ ಜಾಸ್ತಿ ಅಡಿಕೆ ಮರದಲ್ಲಿ. ಇಲ್ಲಿ ಕಮ್ಮಿ, ಬಟ್ ಆದದ್ದೆಲ್ಲ ಭಾರಿ ಒಳ್ಳೇದಾಗ್ತದೆ. ಈಗ ತೆಂಗಿನ ಮರದ ಸಹ ನಂದು ಆಕ್ಚುಲ್ ಆಗಿ 200 ತೆಂಗಿನ ಮರ ಉಂಟು, ಒಂದು 60 ನಾನು ಕಾಳುಮೆಣಸು ನಟ್ಟಿದ್ದೇನೆ. ಅದು ಬೇರೆ ನಡದ ಕಾರಣ, ಯಾಕೆಂದ್ರೆ ತೆಂಗಿನ ಮರ ಹತ್ತಲಿಕ್ಕೆ ಇದಾಗ್ತದೆ, ತುಂಬಾ ತೆಗಿತಾರೆ ಅದು. ಈಗ ಮಿಷನಲ್ಲಿ ಹತ್ತ ಕಾರಣ ಅದನ್ನು ಅವರು ಬೇಡ, ಹಾಕುದು ಬೇಡ ಅಂತ ಹೇಳ್ತಾರೆ ತೆಂಗಿನ ಮರಕ್ಕೆ. ಸೊ ನಾನು ಈಗ ಒಂದು 2 ಹಾಕುದನ್ನು ನಿಲ್ಲಿಸಿದ್ದೇನೆ. ಫಸ್ಟ್ 3 ಹಿಂದೆ ಎಲ್ಲ ಹಾಕಿದ 60 ಬಂದು ಅದೆಲ್ಲ ಒಳ್ಳೇದುಂಟು, ಅದರ ಕಾಯಿಯ ಗಾತ್ರ ಅದೆಲ್ಲ ಒಳ್ಳೇದುಂಟು, ಯಾಕಂದ್ರೆ ಬಿಸಿಲು ಬೀಳ್ತದೆ. ಅಡಿಕೆ ಮರದ ಹತ್ತಿರ ಸುತ್ತಲೂ ಅಷ್ಟು ಬಿಸಿಲು ಬೀಳದ ಕಾರಣ ಅದು ಅಷ್ಟು ತೂಕದ ಇಲ್ಲ ಅದಕ್ಕೆ, ತೆಂಗಿನ ಎಲ್ಲ ಇದಕ್ಕೆ ಕಾಳುಮೆಣಸಿಗೆ. ಆಮೇಲೆ ಕಾಳುಮೆಣಸಿಗೆ ಪ್ರತ್ಯೇಕವಾಗಿ ಏನಾದರೂ ಗೊಬ್ಬರ ಕೊಡ್ತೀರಾ? ಅದಕ್ಕೆ ಇದು ಮಾತ್ರ, ನಾನು ಬೇವಿನ ಹಿಂಡಿ ಮಾತ್ರ ಕೊಡುದು, ಮತ್ತೆ ಮದ್ದು ಬಿಡುವಾಗ ಸ್ಪ್ರೇ ಮಾಡಿಸ್ತೇನೆ ನಾನು, ಇದು ಬೋರ್ಡ್ ಮಿಷನ್. ಮತ್ತೆ ಒಂದು ಅದೇ ಆಕ್ಚುಲ್ ಆಗಿ 2 ಕೊಡಬೇಕಿತ್ತು, ಈ ಸರಿ ಮಳೆ ಬಂದ ಕಾರಣ ನಂಗೆ ಆಗ್ಲಿಲ್ಲ. ಮದ್ದಿನ ಬಿಡುವ ಮಿಷನ್ ಅಲ್ಲಿ 90 ಕೊಡ್ತೇನೆ 2 ಅಷ್ಟೇ. ಯಾವ ಸಮಯದಲ್ಲಿ ಅದು? ಅದು ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಲ್ಲಿ ಕೊಡುದು. ಆ ಸಮಯದಲ್ಲಿ ಇದು ಕದಿರು ಬಂದಿರ್ತದೆ, ಕದಿರು ಬಂದಿರುವ ಟೈಮಲ್ಲಿ ಕೊಡ್ಬೇಕು. ಅದು ಆಕ್ಚುಲ್ ಆಗಿ ಸ್ವಲ್ಪ ನವೆಂಬರ್ ಡಿಸೆಂಬರ್ ಕೊಯ್ಯುವ ತನಕ ಕೊಟ್ರೆ ಒಳ್ಳೇದು ಅಂತ ಹೇಳ್ತಾರೆ. 2 ಕೊಟ್ಟಿದ್ದೇನೆ, 3 ನಮ್ಗೆ ಅದು ಮಿಷನ್ ಕೈ ಕೊಟ್ಟವ್ರನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಈ ಸರಿ. ಈಗ ಅಡಿಕೆ ಮರಕ್ಕೆ ಆಗ್ಬೋದು ಅಥವಾ ಈ ಕಾಳುಮೆಣಸಿಗೆ ಆಗ್ಬೋದು, ಮದ್ದಿನ ಸಿಂಪರಣೆಯಲ್ಲಿ ಏನಾದ್ರೂ ಸುಧಾರಣೆ ಆಗಿದೆಯಾ ಸಿಂಪರಣಾ ವಿಧಾನದಲ್ಲಿ? ಆಕ್ಚುಲ್ ಆಗಿ ಅವರು ನಮ್ಮ ಈಗ ಸಿಂಪರಣೆ ಬರುವವರು ಗನ್ನಲ್ಲಿ ಬಿಡ್ತಾರೆ ಅಂತ ಹೇಳ್ತಾರೆ. ಗನ್ನಲ್ಲಿ ಬಿಡುದು ಅವರಿಗೆ ಅಷ್ಟು ಉತ್ತಮ ಅಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಗನ್ನಲ್ಲಿ ಬಿಡುದು ನನ್ನ ಮನೆ ಹತ್ತಿರದಲ್ಲಿ ಸಹ ನಮ್ಮಲ್ಲಿ ಸಹ ಡಿಫ್ರೆಂಟ್. ನಮ್ಮಲ್ಲಿ ಕಂಟ್ರೋಲ್ ಸ್ಪ್ರೇಯಲ್ಲಿ, ಬಟ್ ಮಿಷನ್ನೇ ಕಂಟ್ರೋಲ್ ಸ್ಪ್ರೇಯಲ್ಲಿ ಬಿಡುದು, ಅದು ರೋಗ ಕಮ್ಮಿ ನಂಗೆ. ಅಂದ್ರೆ 2 ರೋಗ ಭಾರಿ ಕಮ್ಮಿ. ಇದರಲ್ಲಿ ಗಣ್ಣಲ್ಲಿ ಅವರು ಅಂದ್ರೆ ಕೂತ್ಕೊಂಡು ಹತ್ತಿರ ಮರಕ್ಕೆ ಹತ್ತುದಿಲ್ಲ, ಸೊ ಅದು ದೂರದಿಂದ ಬಿಡ್ತಾರೆ. ಅದರಿಂದ ಸ್ವಲ್ಪ ರೋಗ ಜಾಸ್ತಿ, ವೇಸ್ಟೇಜ್ ಜಾಸ್ತಿ ಆಗ್ತದೆ, ಮತ್ತೆ ರೋಗ ಸಹ ಜಾಸ್ತಿಯಿಂದ ಕಾಣ್ತದೆ ನನಗೆ. ನಾನು ಬಿಟ್ಟವರಲ್ಲಿ 2-3 ಜನನ ಕೇಳಿದ್ದಾರೆ. ನನ್ನ ತಮ್ಮ ಸಹ ಈ ಸಾರಿ ಕಂಟ್ರೋಲ್ ಅಲ್ಲಿ ಬಿಟ್ಟದ್ದು, ಅವನಿಗೆ ರೋಗ ಕಮ್ಮಿ, ರೋಗ ಇಲ್ಲ. ಇಲ್ಲದ್ರೆ ಪ್ರತಿ ವರ್ಷ ಸಹ ರೋಗ ಉಂಟು ಅವನಿಗೆ. ಈಗ ಮರ ಹತ್ತುವುದು, ಸಿಂಪರಣೆ ಮಾಡುವುದು ಮತ್ತು ಕೊಯ್ಲು ಮಾಡುವಂತಹದ್ದು, ಮರ ಹತ್ತುವವರು ಇದ್ದಾರೆ ಈಗಲೂ ಅಥವಾ ಕಡಿಮೆ ಆಗಿದೆಯಾ? ಇದ್ದಾರೆ ಬರ್ತಾರೆ, ನಮಗೆ ಬರ್ತಾರೆ. ಬಟ್ ಟೈಮಿಂಗ್ಸ್ ಮಾತ್ರ ಈಗ ಒಂದು ನಾನೊಂದು 6 ಕೃಷಿ ಮಾಡ್ತಾ ಇದ್ದೇನೆ, ನಂಗೆ ಅದು 6 ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ನಮ್ಮ ರೆಗ್ಯುಲರ್ ಬರುವರೆ ಬರ್ತಾರೆ, ಈಗ ಮುಂದಿನಂದ್ರೆ ನಾನು ನೋಡ್ಬೇಕಷ್ಟೇ. ಈಗ ಇತ್ತೀಚೆಗೆ ಈಗ ಕಾರ್ಬನ್ ಫೈಬರ್ ದೋಟಿಯಿಂದಲೂ ಕೂಡ ಸಿಂಪರಣೆ ಮಾಡಬಹುದು, ಕೊಯ್ಲು ಮಾಡಬಹುದು ಅಂತ ಒಂದು ಪ್ರಯತ್ನಗಳು ನಡೀತಾ ಇದೆ, ಇದರ ಬಗ್ಗೆ ಏನಿಸ್ತು ನಿಮಗೆ? ಅದೇ ನಾನು ನಮ್ಮ ಮನೆ ಹತ್ತಿರದವರೊಬ್ಬರು ನೋಡಿದ್ದೇನೆ, ಈಗ ಅವರು ಸ್ವತಃ ಮಾಡ್ತಿದ್ದಾರೆ ಕಾರ್ಬನ್ ಫೈಬರ್ ಡೋನಿ. ಅದು ಆಕ್ಚುಲ್ ಆಗಿ ಒಳ್ಳೇದಂತ ಕಾಣ್ತದೆ ಅವರಿಗೆ. ಅಂದ್ರೆ ಈ ವರ್ಷ ಅಂದ್ರೆ ಕಳೆದ ಒಂದು 3 ರೋಗ ಬರ್ತಿತ್ತು, ಈ ವರ್ಷ ಅವರೇ ಸ್ವತಃ ಹಚ್ಚಿ ಬಿಟ್ಟಿದ್ದಾರೆ. ಸೊ ಅದು ಒಳ್ಳೇದಂತ ಅನ್ನಲ್ಲದಿಂದ್ಲಿ, ಅದು ಬಿಟ್ಟ ಕಾರಣ ಅವರಿಗೆ ರೋಗ ಕಮ್ಮಿ. ಈ ಸರಿ ಇದು ಸಹ ಜಾಸ್ತಿ ಉಂಟು, ಯಾಕೆಂದ್ರೆ ಕಾರ್ಬನ್ ಇಂದ ಬಿಡುವುದರಿಂದ ಈಗ ಈ ಸೀಸನ್ ಅಲ್ಲಿ ಕಾಯಿ ಉದುರುದಕ್ಕೆ ಸಹ ಬಿಡಬಹುದು ಅಂತ ನನ್ನ ಒಂದು, ಇಲ್ಲದ ಮರ ಹತ್ತಲಿಕ್ಕೆ ಈಗ ಕಷ್ಟ ಆಗ್ತದೆ. ಸೊ ಅದರಿಂದಾಗಿ ಆ ಸ್ಪ್ರೇ ಮಾಡಿಸಬಹುದು ಈಗ ಅಂತ ನನ್ನ ಒಂದು ಅನಿಸಿಕೆ. ಅದು ಜನರು ತುಂಬಾ ಕಲ್ತ್ರೆ ಒಳ್ಳೇದು ಅಂತಲೇ ನನ್ನ ಅನಿಸಿಕೆ. ಮತ್ತೊಂದು ವಿಚಾರ ಅಂತಂದ್ರೆ, ಈಗ ಮರದಿಂದ ಬಿಡುವಂತಹ ಸಂದರ್ಭದಲ್ಲಿ ಅದು ಹನಿಯ ರೂಪದಲ್ಲಿ ಬೀಳುದಿಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಹನಿಯಾಗಲಿ ಬೀಳ್ತದೆ ಅಂತ. ಆದ್ರೆ ಈ ಕಾರ್ಬನ್ ಫೈಬರ್ ದೋಟಿಯಿಂದ ಕೆಳಗಿಂದಲೇ ಬಿಡುವಾಗ್ಲೂ ಕೂಡ ಸಣ್ಣ ಸಣ್ಣ ಹನಿಗಳು, ಮಿಸ್ಟ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅದು ಬೀಳ್ತದೆ ಅಂತ ಒಂದು ಅಭಿಪ್ರಾಯ ಉಂಟು. ಇಲ್ಲ, ಈಗ ಯಾವುದೇ ಇದು ಬಿಡುವಾಗ ಸಹ ಅದು ಸ್ಪ್ರೆಡ್ಡರ್ ಕೊಟ್ರೆ ಅದಕ್ಕೆ ಆ ಹನಿ ಹನಿ ಬಿದ್ದರೂ ಸಾಕು ಅಂತ ನನ್ನ ಅಭಿಪ್ರಾಯ. ನಾವು ಸ್ಪ್ರೆಡ್ಡರ್, ಈಗ ಆಮೇದು ಒಂದು ಸ್ಪ್ರೆಡ್ಡರ್ ಆಪ್ಸೈಟ್ ಇಂದ ಸಿಗ್ತದೆ. ಸೊ ಅದನ್ನು ಸ್ಪ್ರೆಡ್ಡರ್ ಬಿಟ್ರೆ ನೀವು ಅದಕ್ಕೆ ಅಡಿಕೆ ಇದಕ್ಕೆ ಸಿಕ್ಕಿದ್ರೆ ಸಾಕು, ಅದು ಸ್ಪ್ರೆಡ್ ಮಾಡಿಕೊಳ್ತದೆ ಅಂತ. ಸೊ ಅಷ್ಟು ಸಿಕ್ಕಿದ್ರು ಸಾಕು ಅಂತ ನನ್ನ ಅಭಿಪ್ರಾಯ. ಮಾಮೂಲಿಯಾಗಿ ಈಗ ಬೋರ್ಡ್ ಇದಕ್ಕೆ ಯಾವುದು ಸ್ಪ್ರೆಡ್ಡರ್ ಹಾಕುದಿಲ್ಲ, ನಾನು ಹಾಕ್ತೇನೆ ಸ್ಪ್ರೆಡ್ಡರ್ ಹಾಕ್ತೇನೆ. ಸ್ಪ್ರೆಡ್ಡರ್ ಹಾಕಿದ್ರೆ ಈಗ ಸ್ಪ್ರೆಡ್ಡರ್ ಹಾಕಿದಾಗ ಆ ಹನಿ ಬಿದ್ರೆ ಅದು ಕವರ್ ಮಾಡ್ತದೆ, ಅದು ಅದು ಆಕ್ಚುಲಾಗಿ ಪ್ರೂವ್ಡ್. ನೀವು ಬೇಕಾದ್ರೆ ಅಲ್ಲಿ ನಾವು ಬಂದು ತೋರಿಸ್ಬೋದು, ಅವರು ಸಹ ತೋರಿಸ್ತಾರೆ, ನಾವು ತೋರಿಸ್ತೇವೆ. ಅದು ಆ ಡಿಫರೆನ್ಸ್ ಇದ್ದೇ ಇರ್ತದೆ. ಅದು ಎಷ್ಟು ಪ್ರಮಾಣದಲ್ಲಿ ಹಾಕುವಂತದ್ದು ಈಗ ಬೋರ್ಡ್? ಅದು ಆಕ್ಚುಲಾಗಿ ಬೋರ್ಡ್ ಹಾಕಿ ಒಂದು 200 ಲೀಟರ್ಗೆ ಒಂದು 50 ಲೀಟರ್ 50 ml ಹಾಕಿದ್ರೆ ಒಳ್ಳೇದು. ಅದು ಸ್ಪ್ರೆಡ್ಡರ್, ಅದು ಖರ್ಚೇನಿಲ್ಲ ನಮಗೆ, ಏನಿಲ್ಲ. ಅದರ ಒಟ್ಟಿಗೆ ನಾವು ಸ್ಪ್ರೆಡ್ಡರ್ ಹಾಕಿದ್ರೆ ಸ್ವಲ್ಪ ಕೈಬೇವಿನ ಎಣ್ಣೆ ಹಾಕಿದ್ರೆ ಸ್ವಲ್ಪ ಆ ಕೀಟಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಕೀಟಗಳು ಬರುವ ಇದು ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. ನಮ್ಮ ಮನೆ ಹತ್ತಿರ ಸಹ ಹಾಕ್ತಾರೆ ಲೋಳ ಅದೆಲ್ಲ, ಬಟ್ ಸ್ಪ್ರೆಡ್ಡರ್ ಹಾಕಿದ್ರೆ ನಿಮಗೆ ಅದು ಮಿಕ್ಸ್ ಆಗಿ ಸ್ಪ್ರೆಡ್ ಸಹ ಆಗ್ತದೆ, ಒಟ್ಟಿಗೆ ಕಳೆ ಬೇರೆ ಬೇರೆದಕ್ಕೂ ಸಹ ಉಪಯೋಗ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಈಗ ತಡವಾಗಿ ಮಳೆ ಅಂದ್ರೆ ಈಗ ಮುಗಿಯುವಂತ ಪ್ರಮಾಣ, ತಡವಾಗಿ ಮಳೆ ಮುಗಿದ್ರೆ ಅಂದ್ರೆ ಈಗ ಅಕ್ಟೋಬರ್ ನವೆಂಬರ್ ವರೆಗೂ ಮಳೆ ಬಂದ್ರೆ ಒಣಗಿಸುವಂತದ್ದು ಸಮಸ್ಯೆ ಆಗ್ತದೆ. ಈ ಒಂದು ಪ್ಲಾಸ್ಟಿಕ್ ಗೂಡನ್ನು ಮಾಡುವಂತ ಒಂದು ವ್ಯವಸ್ಥೆ, ಇದ್ರ ಬಗ್ಗೆ ಹೇಳಿ. ಅದೇ ನಾವು ಏನಂದ್ರೆ ಕಳೆದ ಸರಿ ಈ ಸರಿ ಅಡಿಕೆ ಒಣಗಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಆಗಿ ಈ ನವೆಂಬರ್ ತನಕ ಮಳೆ ಬಂದು ತುಂಬಾ ನಮ್ಮ ಅಡಿಕೆಗಳ ಗುಣಮಟ್ಟ ಕಡಿಮೆ ಆಗಿದೆ. ಅದಕ್ಕೆ ಈಗ ಸೋಲಾರ್ ಗೂಡು ಮಾಡೋದೇ ಉತ್ತಮ ಅಂತ ಕಾಣ್ತದೆ. ಮತ್ತೆ ಸೋಲಾರ್ ಗೂಡು ಮಾಡದಿದ್ರೆ ನಮ್ಮ ಈ ಅಡಿಕೆ ಗುಣಮಟ್ಟ ಎಷ್ಟು ಆಗ್ತದೆ ಅಂದ್ರೆ, ಕಳೆದ ಸಾರಿ ನನ್ನ ಅವರೇಜ್ ಅಂದ್ರೆ ಕೊಯ್ಲೆಲ್ಲ ನಮಗೆ 8% ಹಾಳಾದ ಅಡಿಕೆ ಸಿಗುದು, 8% ಒಳಗಡೆ. ಈ ಸಾರಿ 30% ತನಕ ಸಿಕ್ಕಿದೆ. ಯಾಕಂದ್ರೆ ಒಂದು ಒಣಗಿಸಿದ ಪ್ರಾಬ್ಲಮ್, ಮತ್ತೆ ಮಳೆ ಆದ ಕಾರಣ. ಇನ್ ಫ್ಯೂಚರ್ ಅದೇ ಈಗಿನ ಹವಾಮಾನ ವರದಿಗೆ ಹೇಳ್ತಾ ಉಂಟು ನವೆಂಬರ್ ತನಕ ಮಳೆ ಬರಬಹುದು ಅಂತ. ಸೊ ನಾವು ಸೋಲಾರ್ ಗೂಡು ಮಾಡಿದ್ದೇವೆ, ಬಟ್ ಈ ಸಾರಿ ಅಡಿಕೆ ಜಾಸ್ತಿ ಆದ ಕಾರಣ ನಮಗೆ ಸೋಲಾರ್ ಗೂಡು ಸಾಕಾಗ್ಲಿಲ್ಲ, ದೊಡ್ಡದೇ ಮಾಡ್ಬೇಕಾಗ್ತದೆ ಅಂತ ಕಾಣ್ತದೆ ನಂಗೆ. ಈಗ ಬಟ್ಟೆ ಒಣಗಲಿಕ್ಕೆ ಹಾಕಿದ ಹಾಗೆ ಅಡಿಕೆ ಗೊನೆಯನ್ನು ಕೂಡ ಒಣಗಿಸುವ ವ್ಯವಸ್ಥೆಯನ್ನು ಕೂಡ ಕೆಲವು ಕಡೆ ನಾವು ನೋಡಿದ್ದೇವೆ. ಇದರಿಂದ ಏನಾದ್ರೂ ಅನುಕೂಲ ಆಗ್ಬೋದಾ? ಆಗ್ಬೋದು, ಆಗ್ಬೋದು. ಹಾಗೆ ಮಾಡಿದ್ರೆ ಸ್ಟ್ಯಾಂಡ್ ಮಾಡಿ ಅನುಕೂಲ ಆಗ್ಬೋದು. ನಾವು ಮೊದ್ಲೆಲ್ಲ ಹಾಕ್ತಿದ್ದೇವೆ, ಮೇಲೆ ಎಲ್ಲ ಹಾಕಿದ್ದೇವೆ ನಾವು ಸಹ. ಬಟ್ ಈ ವರ್ಷ ನಾವು ಏನಂದ್ರೆ ಅಡಿಕೆ ಮಳೆ ಹೋಗ್ಬೋದು ಅಂತೇಳಿ ಅಡಿಕೆ ಎಲ್ಲ ಬಿಡಿಸಿಬಿಟ್ಟೆವು. ಆ ಮಳೆ ಬಂದಾಯ್ತು, ಹಾಗೆ ಆಯ್ತು. ಅದನ್ನು ಮಾಡಿದ್ರೆ ಸ್ವಲ್ಪ ನಮಗೆ ಅಡಿಕೆ ಉಳಿತಿತ್ತು, ಈ ಸರಿ ಒಳ್ಳೆ ಕ್ವಾಲಿಟಿ ಬರ್ತಿತ್ತು ಅಂತ ನನ್ನ ಅನಿಸಿಕೆ. ಅಡಿಕೆ ಮಾರುಕಟ್ಟೆ ಮತ್ತು ಧಾರಣೆ ಈ ವರ್ಷ ಬಹಳ ಉತ್ಸಾಹದಾಯಕವಾಗಿ ಕಾಣ್ತಾ ಇದೆ. ಇದು ಎಷ್ಟು ವರ್ಷದವರೆಗೆ ನಿಲ್ಲಬಹುದು ಅಥವಾ ಎಷ್ಟು ಸಮಯದವರೆಗೆ? ಈಗ ನಮ್ಮ ದಕ್ಷಿಣ ಕನ್ನಡಕ್ಕೆ ಒಂದು 3-4 ವರ್ಷಗಳ ತನಕ ನಿಲ್ಬಹುದು ಅಂತ ಕಾಣ್ತದೆ. ಯಾಕಂದ್ರೆ ದಕ್ಷಿಣ ಕನ್ನಡ ಅಡಿಕೆ ಮತ್ತು ಬೇರೆ ಅಡಿಕೆಗೂ ಡಿಫರೆನ್ಸ್. ನಮ್ದು ಸುಭಾರಿ ಆದ ಕಾರಣ ನಮ್ಮನ್ನು ತಿನ್ನುವ ಜನಸಂಖ್ಯೆ ಜಾಸ್ತಿ, ನಮ್ಮ ಅಡಿಕೆಗೆ ಬೇಡಿಕೆ ಉಂಟು. ಮತ್ತೆ ಆಮದುಗೆ ನಿರ್ಬಂಧ ಇದ್ದ ಕಾರಣ ಈಗ ಸಹ ಆ ಅಡಿಕೆ ದರ ಸಾಧಾರಣ 350-420 ಇರ್ಬೋದು ಅಂತ ನಮ್ಮ ಒಂದು ಭಾವನೆ. ಹಾಗೆ ಅಡಿಕೆ ಪ್ರದೇಶವು ಕೂಡ ಸಾಕಷ್ಟು ವಿಸ್ತಾರ ಆಗ್ತಾ ಇದೆ ಇವಾಗ. ಹೌದು, ಯಾಕಂದ್ರೆ ಈಗ ನಾವು ಜನರು ಏನ್ ಮಾಡಿದ್ದಾರೆ ಅಂದ್ರೆ ರಬ್ಬರ್ ತೆಂಗು ಅದೆಲ್ಲ ಕಡ್ದು ಅಡಿಕೆ ಹಾಕ್ತಾರೆ. ಬಟ್ ನಾವು ಒಂದು ತಿಳ್ಕೊಳ್ಬೇಕು, ಕೇವಲ ಅಡಿಕೆಯಿಂದ ನಮ್ಮ ಜೀವನ ಸಾಗರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಿಶ್ರ ಬೆಳೆಯೇ ಮಾಡಬೇಕು. ಈಗ ನಾನು ಸಹ ಏನ್ ಮಾಡಿದ್ದೇನೆ ಅಂದ್ರೆ 3 ಎಕರೆಯಿಂದ ಜಾಸ್ತಿ ಅಡಿಕೆ ವಿಸ್ತರಣೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ತೆಂಗುವನ್ನು ಅಭಿವೃದ್ಧಿ ಮಾಡ್ತೇನೆ, ಕಾಳು ಮೆಣಸು ಮತ್ತೆ ಕೊಕ್ಕೋ ಮತ್ತೆ ನಮಗೆ ಬೇಕಾದ ಯಾವುದು ಇನ್ನು ಮಿಶ್ರ ಬೆಳೆ ಯಾವುದು ಆಗ್ತದ ಅದನ್ನೆಲ್ಲ ನೋಡಿ ನಮ್ಮ ಮಣ್ಣಿಗೆ ಸೂಟ್ ಆದ್ದು ಕೆಲವು ಕೃಷಿಕರೆಲ್ಲ ಹೋಗಿ ತಿಳಿದು ನೋಡಿಕೊಂಡು ಮಾಡಿದ್ರೆ ಅದು ಉತ್ತಮ. ಖಾಲಿ ಅಡಿಕೆ ನಂಬಿದ್ರೆ ಅದು ಯಾವಾಗ ಕೈ ಕೊಡ್ತದೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ಅದನ್ನು ನಂಬಬೇಕು, ಬಟ್ ಸ್ವಲ್ಪ ಮಿತ ಇರಲಿ. ಬಹಳ ಒಳ್ಳೆಯ ಸಂದೇಶವನ್ನು ಹೇಳಿದ್ರಿ ಮನೋಹರ್ ಅವರೇ. ಮಿಶ್ರ ಬೆಳೆಯನ್ನ ಅನುಸರಿಸುವುದರಿಂದ ಯಾವ ರೀತಿಯ ಒಂದು ಪ್ರಯೋಜನ ಆಗ್ತದೆ, ಕೇವಲ ಅಡಿಕೆನೇ ನಂಬಿಕೊಂಡು ಇರಬೇಡಿ ಅನ್ನುವಂತ ಒಂದು ಸಂದೇಶವನ್ನ ಹೇಳಿದ್ರಿ. ತುಂಬಾ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಿಶ್ರ ಬೆಳೆಯ ಕುರಿತು ಬೆಳ್ತಂಗಡಿಯ ಮನೋಹರ್ ಎಚ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಆರೋಗ್ಯ ಮಾಹಿತಿ ಕೇಳುಗರಿ. ವೃದ್ಧಾಪ್ಯವನ್ನು ಆರೋಗ್ಯಕರವಾಗಿ ಕಳೆಯುವುದು ಹೇಗೆ ಎನ್ನುವಂತಹದ್ದು ಪ್ರಶ್ನೆ. ನಮಗೆ ಗೊತ್ತಿರುವ ಹಾಗೆ ವಯಸ್ಸಾದ ಹಾಗೆ ದೇಹವನ್ನು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಹೋಗ್ತವೆ. ಕಣ್ಣಿನ ಪೊರೆ, ಕಣ್ಣುಗಳಲ್ಲಿನ ಅಧಿಕ ಒತ್ತಡ ಅಥವಾ ಗ್ಲಕೋಮಾ, ಕಿವಿಗಳ ಕಾರ್ಯಕ್ಷಮತೆಯಲ್ಲಿ ಕ್ಷೀಣವಾಗುವುದು, ಮೂಳೆಗಳು ಮೆತ್ತಗಾಗುವುದು, ಶ್ವಾಸಕೋಶಗಳ ಹಿಗ್ಗುವ ಪ್ರಕ್ರಿಯೆಯಲ್ಲಿ ಕ್ಷೀಣವಾಗುವುದು, ಪಂಚೇಂದ್ರಿಯಗಳ ಕಾರ್ಯಕ್ಷಮತೆಯಲ್ಲಿ ಕುಗ್ಗುವಿಕೆ, ಈ ಎಲ್ಲ ಸಮಸ್ಯೆಗಳು ದೇಹವನ್ನು ಆವರಿಸಿದರೆ ಒಂಟಿತನ, ದುಗುಡ, ಆತಂಕ, ಖಿನ್ನತೆ

ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ. ಸರ್ವ ಮಂಗಳ ಮಂಗಲ್ ಶುಕ್ರವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ